2,000 ರೂಪಾಯಿ, ಹಳದಿ ಭತ್ತ 1,886 ರಿಂದ 2,250, ಚಿಕ್ಕಮಗಳೂರು ಸ್ಥಳೀಯ ಭತ್ತ 1,667 ರಿಂದ 1,667 ರೂಪಾಯಿಗಳು, ಶಿವಮೊಗ್ಗ ಸ್ಥಳೀಯ ಜೋಳ 8,500 ರಿಂದ 8,800, ಹಸಿ ಶುಂಠಿ 3,000 ರಿಂದ 4,000, ತೀರ್ಥಹಳ್ಳಿ ಇಡೀ ಅಡಿಕೆ 35,199 ರಿಂದ 50,529, ಗೊರಬಲ ಅಡಿಕೆ 32,000, ಬೆಟ್ಟೆ ಅಡಿಕೆ 48,000 ರಿಂದ 55,000, ರಾಶಿ ಅಡಿಕೆ 49,000, ಸಿಪ್ಪೆ ಗೋಟು ಅಡಿಕೆ 15,000, ಸರಕು ಅಡಿಕೆ 63,000 ರಿಂದ 84,140 ರೂಪಾಯಿಗಳು. ಪೇಟೆ ಧಾರಣಿ ಕೇಳಿದಿರಿ. ಈಗ ಪರಿಸರ ಗೀತೆ ಕೇಳೋಣ.